ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ. ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆ ಈ ಕುರಿತು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆ ಈ ಕುರಿತಂತೆ ಹಾಸನದ ಕಾರ್ಯಕ್ರಮದಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಿರಿಧಾನ್ಯದಲ್ಲಿ ಇರುವಂತಹ ವಿವಿಧ ಪೌಷ್ಟಿಕಾಂಶಗಳಿಂದಾಗಿ ಇವತ್ತು ಸಿರಿಧಾನ್ಯಗಳಿಗೆ ಹೆಚ್ಚು ಬೇಡಿಕೆ ಬಂದಿದೆ. ಎಷ್ಟು ಬೇಡಿಕೆ ಇರುತ್ತೋ ಅದನ್ನು ಪೂರೈಸುವಂಥದ್ದು ಕೃಷಿಕನ ಧರ್ಮ. ಈ ನಿಟ್ಟಿನಲ್ಲಿ ಕೃಷಿಕರು ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣದಿಂದಾಗಿ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳು ಮತ್ತು ಕೃಷಿ ಸಂಶೋಧನಾ ಸಂಸ್ಥೆಗಳು ಸಿರಿಧಾನ್ಯಗಳಲ್ಲಿಯೂ ಕೂಡ ಅನೇಕ ಸುಧಾರಿತ ತಳಿಗಳನ್ನು ಕಂಡುಹಿಡಿದಿದ್ದಾರೆ. ಅಂತ ಅಂದರೆ ಏನು ದೇಸೀಯ ತಳಿಗಳು ಇದ್ದಾವೋ ಅಥವಾ ನಾಟಿ ತಳಿಗಳು ಇದ್ದಾವೋ ಅವುಗಳನ್ನು ಬೆಳೆದಾಗ ಅದು ಅಷ್ಟು ಲಾಭದಾಯಕವಾಗಿ ಕಾಣೋದಿಲ್ಲ. ಆ ಕಾರಣದಿಂದಾಗಿ ಅದು ಒಂದಷ್ಟು ಲಾಭದಾಯಕವಾಗಿ ಆಗಬೇಕು ಅಂತ ಹೇಳಿದರೆ ಹೆಚ್ಚು ಉತ್ಪಾದನೆ ಆಗಬೇಕು. ಹೆಚ್ಚು ಉತ್ಪಾದನೆ ಆದಾಗ ಬೇಡಿಕೆಯನ್ನು ಕೂಡ ಪೂರೈಸಬಹುದು, ಅದರ ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯನ್ನು ಕೂಡ ಸುಧಾರಿಸಬಹುದು ಅನ್ನುವಂತಹ ಕಾರಣದಿಂದಾಗಿ ಈ ಸಿರಿಧಾನ್ಯಗಳಲ್ಲಿಯೂ ಕೂಡ ಅನೇಕ ಸುಧಾರಿತ ತಳಿಗಳನ್ನು ಇವತ್ತು ಕಂಡುಹಿಡಿಯಲಾಗಿದೆ. ಯಾವ ಯಾವ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸುಧಾರಿತ ತಳಿಗಳು ಇದ್ದಾವೆ, ಅವುಗಳ ವಿಶೇಷ ಮತ್ತು ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆಯಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಡಾಕ್ಟರ್ ವಾಸುದೇವನ್ ಅವರು ನಮ್ಮೊಂದಿಗೆ ಇದ್ದಾರೆ. ವಾಸುದೇವನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿರಿಧಾನ್ಯಗಳಲ್ಲಿಯೂ ಕೂಡ ಇವತ್ತು ಅನೇಕ ಸುಧಾರಿತ ತಳಿಗಳು ಬಂದಿದ್ದಾವೆ ಅನ್ನುವಂಥದ್ದು, ಆ ಸುಧಾರಿತ ತಳಿಗಳ ಬಗ್ಗೆ ನಾವು ತಿಳಿಯುವ ಮುನ್ನ ಈ ಸಿರಿಧಾನ್ಯಗಳ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಡಿ ಸರ್. ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಸುಮಾರು 4,000 ವರ್ಷಗಳಿಂದ, ಅಂದರೆ ಕ್ರಿಸ್ತಪೂರ್ವ 5,000 ವರ್ಷಗಳಿಂದ ನಾವು ಈ ಒಂದು ತೃಣಧಾನ್ಯಗಳು ಅಂತ ಹೇಳ್ತಾ ಇದ್ವಿ, ಕಿರಿಧಾನ್ಯಗಳಂತ ಹೇಳ್ತಾ ಇದ್ವಿ. ಆಗ ಹೀಗಾಗಿ ಸಿರಿಧಾನ್ಯಗಳು ಅಂತ ನಾವು ಅದನ್ನು ಮಾರ್ಪಾಡು ಮಾಡಿದ್ದೇವೆ. ಮತ್ತು ಇದನ್ನು ನ್ಯೂಟ್ರಿ ಸಿರಿಯಲ್ಸ್ ಅಂತಲೂ ಸಹ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಏನಿದೆ, ಅಂದರೆ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯು ಸಹ ಇದನ್ನು ಈಗ ನ್ಯೂಟ್ರಿ ಸಿರಿಯಲ್ಸ್ ಅಂತ ಒಂದು ನಾಮ ನಿರ್ದೇಶನ ಮಾಡಬೇಕು ಅಂತಲೂ ಸಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಅಂದರೆ ಈ ಯಾಕೆ ಸಿರಿಧಾನ್ಯಗಳು ಅಂತ ಅಂತಂದರೆ ಇದರಲ್ಲಿ ಅನೇಕ ಪೌಷ್ಟಿಕಾಂಶದ ಒಂದು ವೈಶಿಷ್ಟ್ಯತೆ ತುಂಬ ಇದೆ. ಅಂದರೆ ನಾವೀಗ ನಮ್ಮ ಭಾರತ ದೇಶ ಈಗಾಗಲೇ ಒಂದು ಆಹಾರದಲ್ಲಿ ಸುಭದ್ರತೆಯನ್ನು ಕಂಡುಕೊಂಡಿದ್ದೇವೆ. ಸೊ ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಹೇಳ್ತಾ ಇದ್ದೇವೆ. ಅಂದರೆ ನಾವು ಪೌಷ್ಟಿಕಾಂಶದ ಒಂದು ಭದ್ರತೆಯನ್ನು ಕಾಪಾಡ್ಕೋಬೇಕು, ಪೌಷ್ಟಿಕಾಂಶದ ಒಂದು ಅಭದ್ರತೆ ಏನಿದೆ ಅದನ್ನು ಹೋಗಲಾಡಿಸಬೇಕು ಅಂತಂದರೆ ಸುಮಾರು ವರ್ಷಗಳಿಂದ ನಾವು ಏನು ತಲೆತಾಳಗಳನ್ನು ಬೆಳ್ಕೊಂಡು ಬಂದಿದ್ದೇವೆ, ಸೊ ಈ ತೃಣಧಾನ್ಯಗಳನ್ನು ಅಥವಾ ಸಿರಿಧಾನ್ಯಗಳನ್ನು ನಾವು ಮುಂದಿನ ಪೀಳಿಗೆಗೂ ಸಹ ನಾವು ಅದನ್ನು ಮುಂದುವರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ವಿಶ್ವವಿದ್ಯಾಲಯ ಆಗಲೇ ಮಾಡ್ತಾ ಇದೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಬೇರೆ ಒಂದು ಅಕ್ಕಿ ಅಥವಾ ಗೋಧಿಗೆ ನಾವು ಹೋಲಿಕೆ ಮಾಡಿದಾಗ ಈ ಒಂದು ಸಿರಿಧಾನ್ಯಗಳು ಏನು 9 ಇದೆ, ಅದರ ರಾಗಿ ಇರ್ಬೋದು, ಸಜ್ಜೆ ಇರ್ಬೋದು, ಬಿಳಿಜೋಳ ಇರ್ಬೋದು, ಆರ್ಕ ಇರ್ಬೋದು, ಊದಲು ಇರ್ಬೋದು, ಬರಗು ಇರ್ಬೋದು, ಕೊರಲೆ ಇರ್ಬೋದು, ಸೊ ಹೀಗೆ ಸುಮಾರು 9 ಸಿರಿಧಾನ್ಯಗಳಿದೆ. ಸೊ ಈ ಒಂದು 9 ವಿವಿಧ ಸಿರಿಧಾನ್ಯಗಳಲ್ಲಿ ಸಹ ಅದರದೇ ಆದಂತಹ ವೈಶಿಷ್ಟ್ಯ ತಮಗೆ ಗೊತ್ತೇ ಇದೆ. ಈಗ ನಮಗೆ ಬಹಳಷ್ಟು ಗಾದೆಗಳು ಸಹ ಹೇಳ್ತಾರೆ ನಮ್ಮ ಹಿರಿಯರು, ಅಂದರೆ ಈಗ ರಾಗಿ ತಿಂದವರಿಗೆ ನಿರೋಗಿ ಆಗಿರ್ತಾನೆ ಅಂತ, ಮತ್ತೆ ಅಕ್ಕಿ ತಿಂದವನು ಬರೀ ಅವನು ಅಕ್ಕಿಯಾಗಿ ಬರೀ ಇರ್ತಾನೆ ಅಂತ ಹೇಳ್ತಾರೆ, ಮತ್ತೆ ಜೋಳ ತಿಂದ್ರೆ ಅದನ್ನ ಸ್ವಲ್ಪ ತೋಳ ತರ ಒಂದು ಗಟ್ಟಿಯಾಗಿರ್ತಾರೆ, ಬಲಶಾಲಿ ಆಗಿರ್ತಾರೆ ಅಂತ ಹಲವಾರು ಗಾದೆಗಳನ್ನ ಮಾಡಿದ್ದಾರೆ. ಅವರದೇ ಆದಂತಹ ಒಂದು ಅದನ್ನ ಬಳಸ್ಕೊಂಡು ಬಂದಿದ್ದಾರೆ. ಆ ಒಂದು ಆಹಾರ ಪದ್ಧತಿಯಲ್ಲಿ ನಮ್ಮ ಹಿಂದ್ ಪೂರ್ವಿಕರು ಅದನ್ನೆಲ್ಲ ಬಳಸ್ಕೊಂಡು ಬಂದು ಗಟ್ಟಿಮುಟ್ಟಾಗಿರ್ತಿದ್ರು, 90 ವರ್ಷ ಬದುಕ್ತಾ ಇದ್ರು, ಯಾವುದೇ ಒಂದು ರೋಗ ಇರ್ತಾ ಇರಲಿಲ್ಲ. ಈಗ ನಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ರೋಗಗಳು ಬರ್ತಾ ಇದಾವೆ, ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಬಹಳಷ್ಟು ಈಗ ನಮಗೆ ನೋಡ್ತಾ ಇರೋ ಅಂದ್ರೆ ಹೃದಯ ಘಾತ ಬಹಳ ಆಗ್ತಾ ಇದೆ, ಮತ್ತೆ ನಮಗೆ ಏನು ಸಕ್ಕರೆ ಕಾಯಿಲೆ ಬಹಳಷ್ಟು ಆಗ್ತಾ ಇದೆ, ಬಹಳಷ್ಟು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಈಗ. ಸೊ ಇಂತಹ ಒಂದು ಕಾಯಿಲೆಗಳನ್ನ ಈ ಒಂದು ಆಹಾರ ಪದಾರ್ಥಗಳಲ್ಲಿ ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಈ ಸಿರಿಧಾನ್ಯಗಳಲ್ಲಿ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ತುಂಬಾ ಇದೆ. ಸೊ ಹಾಗಾಗಿ ಇಂತಹ ಒಂದು ಸಿರಿಧಾನ್ಯಗಳನ್ನ ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ನಾವು ಬಳಕೆಯನ್ನ ಮಾಡಿದ್ದೇ ಆದ್ರೆ, ಸೊ ಇಂತಹ ಚಿಕ್ಕ ವಯಸ್ಸಿನಲ್ಲೇ ಬರುವಂತಹ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಬಹಳ ಅನುಕೂಲ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಿರಿಧಾನ್ಯಗಳಲ್ಲಿಯೂ ಕೂಡ ಸುಧಾರಿತ ತಳಿಗಳನ್ನ ಮಾಡಬೇಕು ಅನ್ನುವಂಥ ಪ್ರಯತ್ನ ಯಾವಾಗ ಪ್ರಾರಂಭ ಆಯಿತು, ಹೇಗೆ ಅದು ಫಲ ಕಂಡಿದೆ, ಅದ್ರ ಬಗ್ಗೆ ಹೇಳಿ. ತಮಗೆ ಗೊತ್ತಿರೋ ಹಾಗೆ ನಮ್ಮ ವಲಯ ಸಂಶೋಧನಾ ಕೇಂದ್ರ ವಿಸಿ ಫಾರ್ ಮಂಡ್ಯ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವಂತಹ ಒಂದು ವಲಯ ಸಂಶೋಧನಾ ಕೇಂದ್ರ. ಅಲ್ಲಿ ಈಗಾಗಲೇ ಸುಮಾರು 1931 ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು, ಅಂದ್ರೆ ಸಂಶೋಧನೆ ಮಾಡಬೇಕು ಅಂತೇಳಿ. ತಮಗೆಲ್ಲ ಗೊತ್ತಾ ಇದೆ ರಾಗಿ ಬ್ರಹ್ಮ ಅಂತ ನಾವೇನು ಲಕ್ಷ್ಮಣಯ್ಯವರನ್ನ ಕರಿತೇವೆ, ಸೊ ಅವರ ಒಂದು ಬಹಳ ಪರಿಶ್ರಮದಿಂದ ಸುಮಾರು 20-25 ತಳಿಗಳನ್ನ ಈಗಾಗಲೇ ನಾವು ಅಲ್ಲಿ ಬಿಡುಗಡೆ ಮಾಡಿದ್ದೇವೆ. ಸೊ ತಮಗೆ ಗೊತ್ತಿರೋ ಹಿಂಡ್ ಆಫ್ ಸೀರೀಸ್ ಅಂತ, ಅಂದ್ರೆ ಇಂಡಿಯನ್ ಮತ್ತೆ ಆಫ್ರಿಕನ್ ದೇಶದ ಒಂದು ತಳಿಗಳನ್ನ ಅವರು ಒಗ್ಗೂಡಿಸಿ ಬಹಳಷ್ಟು ಸುಧಾರ ತಳಿಗಳನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಈಗಲೂ ಸಹ ಆ ತಳಿಗಳು ಇಂಡ್ ಆಫ್ 9 ಇರಬಹುದು, ಇಂಡ್ ಆಫ್ 7 ಇರಬಹುದು, ಆ ತಳಿಗಳು ಇವತ್ತು ಸಹ ನಮ್ಮ ರೈತ ಬಾಂಧವರಿಗೆ ಪ್ರಚಲಿತವಾಗಿರುವಂತಹ ತಳಿಗಳಾಗಿದೆ. ಯಾಕೆಂದ್ರೆ ಅವು ಮಧ್ಯಾವಧಿ ತಳಿಗಳಾಗಿದ್ದಾವೆ, ಮತ್ತೆ ಅದನ್ನ ಎಲ್ಲಾ ಕಾಲದಲ್ಲೂ ಬೆಳೆಯುವಂತಹ ಒಂದು ವೈಶಿಷ್ಟ್ಯತೆ ಆ ಒಂದು ತಳಿಗಳಿಗೆ ಇದೆ. ಹೌದು ಹೌದು, ಹೀಗೆ ಅಲ್ಲಿಂದ ಪ್ರಾರಂಭ ಆಯಿತು. ಈಗ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಸುಧಾರಿತ ತಳಿಗಳನ್ನ ಇದುವರೆಗೆ ಕಂಡುಹಿಡಿಯಲಾಗಿದೆ, ಬಿಡುಗಡೆ ಮಾಡಲಾಗಿದೆ, ಅದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಸರ್. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಈಗಾಗಲೇ ಸಿರಿಧಾನ್ಯಗಳ ಒಂದು ಪ್ರಯೋಜನೆ ಇದೆ, ಅಖಿಲ ಭಾರತ ಸಂಘಟಿತ ಒಂದು ಸಿರಿಧಾನ್ಯಗಳ ಒಂದು ಪ್ರಯೋಜನ ಇದೆ. ಮತ್ತೆ ನಾಗಲೇ ಹೇಳಿದಾಗ ನಮ್ಮ ವಿಸಿ ಫಾರ್ ಮಂಡ್ಯದಲ್ಲೂ ಸಹ ವಲಯ ಸಂಶೋಧನಾ ಕೇಂದ್ರದಲ್ಲೂ ರಾಗಿಯಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗಾಗಲೇ ಅದು ಅಖಿಲ ಭಾರತ ಸಂಘಟಿತ ರಾಗಿ ಅಂದ್ರೆ ಫಿಂಗರ್ ಮಿಲೆಟ್ ನಮ್ದು ಪ್ರಯೋಜನ ಇದೆ. ಸೊ ಅದರ ರಾಗಿ ಜೊತೆಗೆ ಈಗಲೂ ಸಹ ನಮ್ಮ ಮಂಡ್ಯದಲ್ಲಿ ಅನೇಕ ಈ ಒಂದು ಸಿರಿಧಾನ್ಯಗಳ ಬೆಳೆಗಳಲ್ಲೂ ಸಹ ನಾವು ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಸಂಶೋಧನೆ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಸುಮಾರು 15-20 ವರ್ಷಗಳಿಂದ ಈ ಒಂದು ಸಂಶೋಧನೆ ನಡೀತಾ ಇದೆ ನಮ್ಮ ಸಂಶೋಧನಾ ಕೇಂದ್ರದಲ್ಲೂ. ಸೊ ಈಗಾಗಲೇ ನಾವು ತಮಗೆ ಹೇಳಿದಾಗೆ ಸುಧಾರಿತ ರಾಗಿ ತಳಿಗಳೇ ನಾನು ಮೊದಲು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಹೇಳಿದಾಗ ರಾಗಿ ನಮ್ಮ ಲಕ್ಷ್ಮಣಯ್ಯವರು ಬಿಡುಗಡೆ ಮಾಡಿದಂತಹ ತಳಿಗಳು ಒಳಗೊಂಡಂತೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಳೆದ 5-6 ವರ್ಷಗಳಲ್ಲಿ ಬಹಳಷ್ಟು ಸುಧಾರಿತ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದರ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಳ್ಳಕ್ಕೆ ಇಚ್ಛಪಡ್ತೇನೆ. ಯಾಕೆಂದ್ರೆ ರಾಗಿ ನಮ್ಮ ಈ ಒಂದು ದಕ್ಷಿಣ ರಾಜ್ಯದಲ್ಲಿ ನಮ್ಮ ಒಂದು ಏನಿದೆ ದಕ್ಷಿಣ ರಾಜ್ಯಗಳಲ್ಲಿರ್ಬೋದು, ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ಜಿಲ್ಲೆಗಳಾದಂತಹ ನಮ್ಮ ಮೈಸೂರು ಇರ್ಬೋದು, ಚಾಮರಾಜನಗರ, ಮಂಡ್ಯ, ಹಾಸನ, ಮತ್ತೆ ಚಿತ್ರದುರ್ಗ ಇರ್ಬೋದು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮತ್ತೆ ರಾಮನಗರ, ಈ ಸುಮಾರು 1-10 ಜಿಲ್ಲೆಗಳಲ್ಲಿ ನಾವು ಈ ಒಂದು ರಾಗಿ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾ ಇದ್ದೇವೆ. ಸೊ ಇದರಲ್ಲಿ ನಾವು ಮುಂಗಾರು, ಹಿಂಗಾರು ಮತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆಯುವಂತಹ ಸೂಕ್ತವಾಗಿರುವಂತಹ ಸುಧಾರಿತ ತಳಿಗಳನ್ನ ನಾವೀಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ಹೊಸ ತಳಿಗಳ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಅದರಲ್ಲಿ ಅಲ್ಪಾವಧಿ ತಳಿಗಳಾದಂತಹ KMR 304 ಅಂತ ಹೇಳಿ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಸುಮಾರು 100-105 ದಿನಗಳಲ್ಲಿ ಇದು ಕಟಾವಿಗೆ ಬರುವಂತಹ ತಳಿಯಾಗಿದೆ. ಮತ್ತೆ ಇದು ಇಲುಕುಗಳು ಮಧ್ಯಮವಾಗಿರುತ್ತೆ, ಮತ್ತೆ ಬಿಳಿ ಬಣ್ಣದಿಂದ ಕೂಡಿರುತ್ತೆ. ಜುಲೈ ಆಗಸ್ಟ್ಗೆ ಅಂದ್ರೆ ಮುಂಗಾರಿನಲ್ಲಿ ಜುಲೈ ಆಗಸ್ಟ್ ಮತ್ತೆ ಬೇಸಿಗೆ ಹಂಗಾಮದಲ್ಲಿ ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಈ ಒಂದು ತಳಿಯನ್ನ ಬಿತ್ತನೆ ಮಾಡಲಿಕ್ಕೂ ಸಕಾಲವಾಗಿರುವಂತಹ ಕಾಲ ಅಂತ ನಮಗೆ ಕಂಡು ಬಂದಿದೆ. ಸೊ ಪ್ರತಿ ಎಕರೆಗೆ ನೀರಾವರಿ ಪ್ರದೇಶದಲ್ಲಿ ಸುಮಾರು 14-16 ಕ್ವಿಂಟಾಲ್ ಅಷ್ಟು ಇಳುವರಿ ಬರುವಂತಹ ಒಂದು ಸಾಮರ್ಥ್ಯ ಈ ಒಂದು ತಳಿಗೆ ಇದೆ. ಇದಲ್ಲದೆ ನಮಗೆ ಇದನ್ನ ಹೆಚ್ಚಾಗಿ ಇದನ್ನ ಏನು ನಾವು ಮೇವುಗಾಗೂ ಸಹ ಬಳಕೆ ಮಾಡುವಂತಹ ಇಳುವರಿ ಚೆನ್ನಾಗಿ ಬರುತ್ತಿದೆ. ಮೇವಿನ ಒಂದು ಸುಮಾರು 20-25 ಟನ್ ಪ್ರತಿ ಹೆಕ್ಟೇರ್ಗೆ ಮೇವಿನ ಒಂದು ಇಳುವರಿನ ಸಹ ನಾವು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಈ ಒಂದು ತಳಿಗೆ ಇದೆ. ಇದಲ್ಲದೆ KMR 340 ಅಂತ ಹೇಳಿ ನಾವು ಪರಿಚಯವನ್ನು ಮಾಡಿಕೊಟ್ವಿ. ಸೊ ಈ ತಳಿಯು ಸಹ ಅಲ್ಪಾವಧಿ ತಳಿಯಾಗಿದೆ. ಇದು ಸುಮಾರು 95-100 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಸೊ ಈ ಒಂದು ತಳಿಯು ಸಹ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಬೆಂಕಿ ರೋಗ ತಡೆಗಟ್ಟುವಂತಹ ಶಕ್ತಿಯೂ ಸಹ ಈ ಒಂದು ತಳಿಗೆ ಇದೆ. ಮತ್ತೆ ಇದನ್ನು ಸಹ ನಾವು ಜುಲೈ ಆಗಸ್ಟ್ ಅಲ್ಲಿ ಬಿತ್ತನೆ ಮಾಡಬಹುದು ಮುಂಗಾರಿನಲ್ಲಿ, ಮತ್ತೆ ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ಬಿತ್ತನೆಯನ್ನು ಮಾಡಬಹುದು. ಮತ್ತೆ ಇದು ಸಹ ಸುಮಾರು ಪ್ರತಿ ಎಕರೆಗೆ ನೀರಾವರಿ ಪ್ರದೇಶದಲ್ಲಿ 20-25 ಕ್ವಿಂಟಾಲ್ ನಷ್ಟು ಕಾಳಿನ ಅಂದ್ರೆ ಧಾನ್ಯದ ಇಳುವರಿಯನ್ನು ಪಡ್ಕೋಬಹುದು. ಮತ್ತೆ ಇದಲ್ಲದೆ ನಾನಾಗಲೇ ಹೇಳಿದ ಮಲಯಾಶ್ರಿತ ಪ್ರದೇಶದಲ್ಲೂ ಸಹ ಇದು ಸೂಕ್ತವಾಗಿರೋದ್ರಿಂದ ಸುಮಾರು 16-18 ಕ್ವಿಂಟಾಲ್ ನಷ್ಟು ಇದು ಧಾನ್ಯದ ಇಳುವರಿಯನ್ನು ಸಹ ನಾವು ಪಡೆಯಬಹುದು. ಮತ್ತೆ KMR 630 ಅಂತ ಹೇಳಿ ಒಂದು ತಳಿ ಏನನ್ನು ಬಿಡುಗಡೆ ಮಾಡಿದ್ದೇವೆ. ಸೊ ಇದು ಬೆಂಕಿ ನಿರೋಧಕತೆ ಶಕ್ತಿಯನ್ನು ಸಹ ಚೆನ್ನಾಗಿ ತಡೆಗಟ್ಟುವ ಒಂದು ಶಕ್ತಿ ಇದೆ ಇದಕ್ಕೆ. ಸೊ ಇದನ್ನು ಸಹ ಮತ್ತೆ ನಾವು 95-100 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಅಲ್ಪಾವಧಿ ತಳಿಗಳಿದಾವೆ ಇವು. ಸೊ ಇದು ಸಹ ನಾವು ಬೇಸಿಗೆ ಮತ್ತೆ ಮುಂಗಾರು ಹಂಗಾಮಿನಲ್ಲಿ ಎರಡು ಹಂಗಾಮಿನಲ್ಲೂ ಬೆಳೆಯುವಂತಹ ಒಂದು ತಳಿಯಾಗಿದೆ. ಸೊ ಇದು ಸಹ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಬೆಳೆದು ಅಂದ್ರೆ 16-18 ಕ್ವಿಂಟಾಲ್ನಷ್ಟು ಇಳುವರಿ ಬರುತ್ತೆ. ಅದೇ ನೀರಾವರಿ ಪ್ರದೇಶದಲ್ಲಿ ಬೆಳೆದ್ರೆ ಸುಮಾರು 18-20 ಕ್ವಿಂಟಾಲ್ನಷ್ಟು ಇಳುವರಿ ಬರುತ್ತೆ. ಇದರಲ್ಲಿ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೆ ಇದು ಈಗ ಇನ್ನೊಂದು KMR 316 ಅಂತೇಳಿ ಕಳೆದ ವರ್ಷ ನಾವು ಬಿಡುಗಡೆ ಮಾಡಿದ್ವಿ. ಇದು ಸಹ ಅಲ್ಪಾವಧಿ ತಳಿ ಅಂದ್ರೆ 105-110 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತೆ. ಸೊ ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಾನು ಆಗಲೇ ಹೇಳಿದಾಗೆ ಈ ಬೆಂಕಿ ನಿರೋಧಕತೆ ಶಕ್ತಿಯನ್ನ ಚೆನ್ನಾಗಿ ಹೊಂದ್ಕೊಂಡಿದೆ. ಬೇರೆ ಎಲ್ಲಾ ತಳಿಗಳಿಗಿನ್ನ ಈ ಒಂದು ತಳಿ KMR 316 ಬೆಂಕಿ ನಿರೋಧಕದ ಶಕ್ತಿ ಚೆನ್ನಾಗಿದೆ ಇದಕ್ಕೆ. ಸೊ ಅಂದ್ರೆ ನಾವು ಔಷಧಿಯನ್ನ ಹೊಡೆಯೋದು ಕಡಿಮೆ ಮಾಡಬಹುದು ಇದರಿಂದ. ಮತ್ತೆ ಖರ್ಚಿನಲ್ಲೂ ಸಹ ಕಡಿಮೆ ಮಾಡಬಹುದು. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಡುವಂತ ಶಕ್ತಿ ಈ ಒಂದು ತಳಿಗೆ ಇರೋದ್ರಿಂದ ಈಗ ಬಹಳಷ್ಟು ಬೇಡಿಕೆ ಈ ಒಂದು ತಳಿಯ ಬೀಜಗಳಿಗೆ ಬರ್ತಾ ಇದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ. ಸೊ ಇದು ಸಹ ಪ್ರತಿ ಎಕರೆಗೆ ಸುಮಾರು 20-22 ಕ್ವಿಂಟಾಲ್ನಷ್ಟು ನೀರಾವರಿ ಪ್ರದೇಶದಲ್ಲಿ ಇಳುವರಿ ಬರುತ್ತೆ. ಅದೇ ಮಳೆಯಾಶ್ರಿತ ಪ್ರದೇಶದಲ್ಲಿ 18-20 ಕ್ವಿಂಟಾಲ್ನಷ್ಟು ಇಳುವರಿ ಬರುತ್ತೆ. ಸೊ ಈ ತಳಿಗಳು ಇನ್ನೊಂದು ಇದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇದು ಯಾಂತ್ರೀಕೃತ ಕಟಾವಿಗೆ ಇದು ಬಹಳ ಸೂಕ್ತವಾಗಿರುವಂತಹ ತಳಿಗಳಿದಾವೆ. KMR 630 ಸಹ ಚೆನ್ನಾಗಿದೆ. KMR 316 ಸಹ ಎರಡು ತಳಿಗಳು ಈ ಯಾಂತ್ರೀಕೃತ ಕಟಾವಿಗೆ ಸೂಕ್ತವಾಗಿರುವಂತಹ ತಳಿಗಳಾಗಿರೋದ್ರಿಂದ ಸೊ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಳ್ಳಲಿಕ್ಕೆ ಅನುಕೂಲವಾಗಿರುವಂತಹ ತಳಿಗಳಾಗಿದೆ. ಸೊ ಇದಲ್ಲದೆ ನಾಗಲೇ ಹೇಳಿದಾಗ ರಾಗಿ ಲಕ್ಷ್ಮಣ ಅವರು ಬಿಡುಗಡೆ ಮಾಡಿರುವಂತಹ ಎರಡು ತಳಿಗಳು ಈಗಲೂ ಸಹ ಪ್ರಚಲಿತವಾಗಿದ್ದಾವೆ. ಅದು INDAF 9 ಇದೆ. ಇದು ಸಹ ಅಲ್ಪಾವಧಿ ತಳಿ ಇದೆ. 95-105 ದಿನಗಳಲ್ಲಿ ಬರುತ್ತೆ. ಇದರಷ್ಟು ಈ ಒಂದು ತಳಿನೂ ಸಹ ಬಹಳಷ್ಟು ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ, ಬೆಳೀತಾ ಇದ್ದೇವೆ. ಸೊ ಬಹಳಷ್ಟು ಬೇಡಿಕೆ ಇರುವಂತಹ ತಳಿನೂ ಇದೆ ಇದು INDAF 9. ಇದು ನಾವು ಕೊನೆ ಮುಂಗಾರು ಅಂದ್ರೆ ಆಗಸ್ಟ್ ತಡವಾಗಿದ್ರೆ ಮುಂಗಾರು ಈ ಮಳೆ ಬರಲಿಲ್ಲ ಆದ್ರೂ ತಡವಾಯಿತು ಬಿತ್ತನೆಗೆ ಅಂತಂದ್ರೂ ಸಹ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನಲ್ಲಿ ಬಿತ್ತನೆ ಮಾಡಬಹುದು ಈ ಒಂದು ತಳಿನ. ಮತ್ತೆ ಇದು ಚಳಿಗಾಲಕ್ಕೂ ಸೂಕ್ತವಾಗಿರೋ ತಳಿ ಇದು. ಬೇರೆ ಯಾವುದೇ ತಳಿಗಳನ್ನ ನಾವು ಹೋಲಿಕೆ ಮಾಡಿದಾಗ ಚಳಿಗಾಲಕ್ಕೆ ಆಗಲ್ಲ. ಆದ್ರೆ INDAF 9 ಚಳಿಗಾಲಕ್ಕೆ ಅಂದ್ರೆ ಏನು ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಮಾಡಿದ್ರೂ ಸಹ ಒಳ್ಳೆ ಇಳುವರಿ ಬರುತ್ತೆ. ಇದಲ್ಲದೆ ಮತ್ತೆ ಬೇಸಿಗೆಯಲ್ಲೂ ಸಹ ಬೆಳಿಬಹುದು. ಅಂದ್ರೆ 3 ಹಂಗಾಮುಗಳಲ್ಲೂ ಸಹ ನಾವು ಬೆಳಿಬಹುದು. ಮುಂಗಾರು ಹಿಂಗಾರು ಮತ್ತೆ ಬೇಸಿಗೆಗಳಲ್ಲೂ ಸಹ ಸೂಕ್ತವಾಗಿರುವಂತಹ ತಳಿ. ಅಂದ್ರೆ ನೀರಾವರಿ ಪ್ರದೇಶ ಎಲ್ಲಿರುತ್ತೆ ಅಲ್ಲಿ ಬೇಸಿಗೆಯಲ್ಲೂ ಸಹ ಒಳ್ಳೆ ಚೆನ್ನಾಗಿ ಫಸಲನ್ನು ಕೊಡುವಂತಹ ಈ ಒಂದು ತಳಿ ಚೆನ್ನಾಗಿದೆ INDAF 9. ಸೊ ಇದು ಪ್ರತಿ ಎಕರೆಗೆ ನೀರಾವರಿ ಪ್ರದೇಶ ಆದ್ರೆ 14-15 ಕ್ವಿಂಟಾಲ್ ಬರುತ್ತೆ. ಅದೇ ಮಳೆಯಾಶ್ರಿತ ಆದ್ರೆ 10-12 ಕ್ವಿಂಟಾಲ್ ಧಾನ್ಯವನ್ನು ನಾವು ಪಡ್ಕೋಬಹುದು. ಮತ್ತೆ ಇನ್ನೊಂದು GPU 48 ಅಂತ ಹೇಳಿ ನಾವು ನಮ್ಮ GKVK ಕೇಂದ್ರ ಸ್ಥಾನದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೇವೆ ಬೆಂಗಳೂರಲ್ಲಿ. ಸೊ ಈ ತಳಿ ಸಹ ಅಲ್ಪಾವಧಿ ತಳಿಯಾಗಿದೆ. ಅಂದ್ರೆ 100-105 ದಿನಕ್ಕೆ ಕಟಾವಿಗೆ ಬರುತ್ತೆ. ಸೊ ಇದು ಕೊನೆಯ ಮುಂಗಾರು ಜುಲೈ ಆಗಸ್ಟ್ ಕಡೆಯಲ್ಲಿಯೂ ನಾವು ಇದನ್ನು ಬಿತ್ತನೆಯನ್ನ ಮಾಡಬಹುದು. ಬೇಸಿಗೆಯಲ್ಲೂ ಸಹ ಇದು ಒಳ್ಳೆ ಚೆನ್ನಾಗಿ ಬರುತ್ತೆ. ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಬಿತ್ತನೆ ಮಾಡ್ಲಿಕ್ಕೂ ಸಹ ಈ ಒಂದು GPU 48 ಒಳ್ಳೆಯ ಇಳುವರಿ ಇದೆ. ಸೊ ಮತ್ತೆ ಧಾನ್ಯದ ಇಳುವರಿ ಅಲ್ಲದೆ ಇದು ನಾವು ಮೇವಿಗೂ ಆಗಲೇ ಹೇಳಿದಾಗೆ ಒಳ್ಳೆಯ ಇಳುವರಿ, ಎಲ್ಲ ತಳಿಗಳು ಸಹ ಮೇವಿಗೂ ಒಳ್ಳೆಯ ಇಳುವರಿಯನ್ನ ಕೊಡುವಂತ ತಳಿಗಳೇ ಆಗಿದ್ದಾವೆ. ಮತ್ತೆ ಇದಲ್ಲದೆ ಮಧ್ಯಮಾವಧಿ ತಳಿ, ಈಗ ಲಕ್ಷ್ಮಣಯ್ಯವರು ಬಿಡುಗಡೆ ಮಾಡಿರುವಂತಹ ಮಧ್ಯಮಾವಧಿ ತಳಿಯಲ್ಲಿ INDAF 7. ಸೊ ಬಹಳಷ್ಟು ಪ್ರಚಲಿತ ಈಗಲೂ ಸಹ ಇದೆ ಮಂಡ್ಯದಲ್ಲಿ, ನಮ್ಮ ಮೈಸೂರಲ್ಲಿ, ಚಾಮರಾಜನಗರ, ಹಾಸನದಲ್ಲೂ ಸಹ ಬಹಳಷ್ಟು ಬೇಡಿಕೆ ಇರುವಂತಹ ತಳಿಗಾಗಿದೆ ಇದು INDAF 7. ಸೊ ಇದು ಮಧ್ಯಮಾವಧಿ ತಳಿಯಾಗಿದೆ. ಅಂದ್ರೆ 115-120 ದಿನಗಳಲ್ಲಿ ಇದು ಕಟಾವಿಗೆ ಬರುತ್ತೆ. ಅಂದ್ರೆ ಇನ್ನೊಂದು ಮುಖ್ಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಚಳಿಗಾಲಕ್ಕೂ ಸಹ ಇದು ಚೆನ್ನಾಗಿ ಬರುತ್ತೆ. INDAF 9 ಚೆನ್ನಾಗಿದೆ. INDAF 7 ಸಹ ಚಳಿಗಾಲಕ್ಕೆ, ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ನಾವು ಎಲ್ಲಿ ನೀರಾವರಿ ಪ್ರದೇಶ ಇರುತ್ತೆ ಅಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೆಯ ತಳಿ ಇದು. ಮತ್ತೆ ಇದರಲ್ಲಿ ಪ್ರತಿ ಎಕರೆಗೆ 16-18 ಕ್ವಿಂಟಾಲ್ನಷ್ಟು ಇಳುವರಿ ಪಡೆಯುವಂತಹ ಶಕ್ತಿ ಈ ಒಂದು ತಳಿಗೆ ಇದೆ. ಮತ್ತೆ ಇದಲ್ಲದೆ ಮೇವಿನಗೆ 3-4 ಟನ್ ಮೇವಿನ ಇಳುವರಿನೂ ಸಹ ಇದು ನೀಡುತ್ತೆ. ಸೊ ಹಾಗಾಗಿ ಯಾರು ಈ ಒಂದು ಚಳಿಗಾಲಕ್ಕೆ ಬೇಕಾದಂತಹ ಒಂದು ತಳಿ ಅಂದ್ರೆ INDAF 9, INDAF 7 ಇವತ್ತು ಸಹ ಅದು ಪ್ರಚಲಿತವಾಗಿರುವಂತಹ ತಿಳಿಯಾಗಿದೆ. ಮತ್ತೆ ಇದಲ್ಲದೆ ಈಗ ನಾವು KMR 301 ಅಂತ ಹೇಳಿ ನಾವು ಕಳೆದ 3-4 ವರ್ಷ ಹಿಂದೆ ಬಿಡುಗಡೆ ಮಾಡಿದ್ದೇವೆ. ಸೊ ಇದು ಸಹ ಮುಂಗಾರಿಗೂ ಮತ್ತೆ ಚಳಿಗಾಲಕ್ಕೂ ಸೂಕ್ತವಾಗಿರುವಂತಹ ತಳಿಯಾಗಿದೆ. ಸೊ ಇದು 115-118 ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳುತ್ತೆ ಬೆಳವಣಿಗೆಗೆ. ಸೊ ಇದು ಒಳ್ಳೆಯ ಇಳುವರಿ ಬರುತ್ತೆ, ಅಂದ್ರೆ ಕಾಲ ಜಾಸ್ತಿ ಇರೋದ್ರಿಂದ ದಿನಗಳು, ಹಾಗಾಗಿ ಏನಾಗುತ್ತೆ, ಇದು 20-22 ಕ್ವಿಂಟಾಲ್ನಷ್ಟು ಪ್ರತಿ ಎಕರೆಗೆ ಕೊಡುವಂತಹ ಒಂದು ಸಾಮರ್ಥ್ಯ ಈ ಒಂದು ತಳಿಗಿದೆ KMR 301. ಮತ್ತೆ ಇನ್ನೊಂದು KMR 340 ಅಂತ ಹೇಳಿ ನಾವು ಬಿಡುಗಡೆ ಮಾಡಿದ್ದೇವೆ. ಅದು ಬಿಳಿ ತಳಿ, ಅದು ತಳಿ ಅಂದ್ರೆ ಈಗೇನ ನಾವು ಬೇಕರಿ ಪದಾರ್ಥಗಳಿಗೆ ಮಾಡಲಿಕ್ಕೆ ಒಳ್ಳೆ ಸೂಕ್ತವಾಗಿರುವಂತ ತಳಿ, ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಈಗ. ಅದು ಬಿಳಿಯಾಗಿರುತ್ತೆ ಆ ಒಂದು ಧಾನ್ಯ. ಸೊ ಅದರಿಂದ ಹಲವಾರು ಈಗ ಮೌಲ್ಯವರ್ಧನೆ ಮಾಡಲಿಕ್ಕೆ ಬಹಳಷ್ಟು ಸೂಕ್ತವಾಗಿರುವಂತಹ ತಳಿ ಆಗಿದ್ದಾವೆ. ಸೊ ಇದಿಷ್ಟು ನಮ್ಮ ರಾಗಿ ಬೆಳೆಯಲ್ಲ, ಆದ್ರೆ ಇನ್ನೂ ಇತರೆ ನಾನು ಸಿರಿಧಾನ್ಯಗಳು ಅಂತ ಹೇಳಿದೆ, ಅದರಲ್ಲಿ ನವಣೆ ಇರಬಹುದು, ಸಾಮೆ ಇರಬಹುದು, ಮತ್ತೆ ಆರ್ಕ ಇರಬಹುದು, ಬರಗು ಇರಬಹುದು, ಮತ್ತೆ ಊದಲು ಇರಬಹುದು. ಸೊ ಈ ಒಂದು ತಳಿಗಳಲ್ಲೂ ಸಹ ನಾವು ಈಗಾಗಲೇ ಎರಡು ಕೇಂದ್ರಗಳಲ್ಲಿ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಬರುವಂತಹ ಎರಡು ಸಂಶೋಧನಾ ಕೇಂದ್ರಗಳಲ್ಲಿ, ಅಂದ್ರೆ ಮುಖ್ಯ ಸಂಶೋಧನಾ ಕೇಂದ್ರ GKVKL ಹೊಂದಿದೆ, ಮತ್ತೆ ನಮ್ಮ ವಲಯ ಸಂಶೋಧನಾ ಕೇಂದ್ರ VC4 ಮಂಡ್ಯದಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವು ಈ ಒಂದು ಬೆಳೆಗಳಲ್ಲಿ, ಸಿರಿಧಾನ್ಯಗಳ ಬೆಳೆಗಳಲ್ಲೂ ಸಹ ನಾವು ಸುಧಾರಿತ ತಳಿಗಳನ್ನ ಬಿಡುಗಡೆ ಮಾಡಲಿಕ್ಕೆ ಬಹಳಷ್ಟು ಸಂಶೋಧನೆ ನಡೀತಾ ಇದೆ. ಸೊ ಕಳೆದ 3-4 ವರ್ಷಗಳಲ್ಲಿ ನಾವು ಹಲವಾರು ತಳಿಗಳನ್ನ ನಾವು ಬಿಡುಗಡೆಯನ್ನು ಮಾಡಿದ್ದೇವೆ. ಸೊ ಅದನ್ನು ಸಹ ನಮ್ಮ ರೈತ ಬಾಂಧವ ಪರಿಚಯ ಮಾಡಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ಮೊದಲಿಗೆ ಇದರಲ್ಲಿ ನವಣೆ ಅಂತ ಬಂದ್ರೆ, ಇದರಲ್ಲಿ PS 4 ಅಂತ ಒಂದು ತಳಿ ಇದೆ. ಇದು 80-85 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಇದು ಬಿತ್ತನೆ ಕಾಲ ಅಂದ್ರೆ ನಮ್ಮ June-August ಒಳ್ಳೆಯ ಕಾಲ, ಅಂದ್ರೆ ಮುಂಗಾರಿಗೆ ಸೂಕ್ತವಾಗಿರುವಂತ ತಳಿ ಇದೆ. ಬಿತ್ತನೆಗೆ ಇದು 3-4 KG ಬೇಕಾಗುತ್ತೆ ಪ್ರತಿ ಒಂದು ಎಕರೆಗೆ. ಮತ್ತೆ ಇದು ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ, ಅಂದ್ರೆ ಧಾನ್ಯದ ಇಳುವರಿ ಬಂದ್ರೆ ನಾವು ಪ್ರತಿ ಎಕರೆಗೆ ಸುಮಾರು 4-6 ಕ್ವಿಂಟಾಲ್ನಷ್ಟು ಧಾನ್ಯವನ್ನ ಇಳುವರಿನ ಪಡ್ಕೋಬಹುದಾಗಿದೆ. ಸೊ ಇದಲ್ಲದೆ ನಾವು ಕಳೆದ ವರ್ಷ ನಾವು GPUF 3 ಅಂತ ಹೇಳಿ ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ದೇವೆ. ಸೊ ಇದು ಸಹ 85-90 ದಿನಕ್ಕೆ ಕಟಾವು ಬರುತ್ತೆ, ಮುಂಗಾರಿಗೆ ಸೂಕ್ತವಾಗಿರುವಂತಹ ತಳಿ ಇದೆ. ಇದು ನಾನಾಗ್ಲೇ ಹೇಳಿದಾಗೆ PS 4 2-3 ಕ್ವಿಂಟಲ್ ಜಾಸ್ತಿ ಬರುತ್ತೆ ಇಳುವರಿ, ಅಂದ್ರೆ ಇದು 6-8 ಕ್ವಿಂಟಾಲ್ನಷ್ಟು ಇಳುವರಿ ಜಾಸ್ತಿ ಬರುತ್ತೆ ಇದರಿಂದ. ಮುಂಗಾರಿಗೆ ಸೂಕ್ತವಾಗಿರುವಂತಹ ತಳಿ ಇದೆ. ಇದು ಎಲ್ಲಾ ಪ್ರದೇಶದಲ್ಲೂ ನಾನು ಬೆಳೆಕೊಳ್ಳುವಂತಹ ಒಂದು ಬೆಳೆ ಇದೆ ಇದು. ಮತ್ತೆ ಸಾಮೆಗೆ ಬಂದ್ರೆ ಇದು CO2 ಅಂತ ಒಂದು ತಳಿ ಇದೆ, ಮತ್ತೆ OLM 203 ಅಂತ ಇದೆ, ಮತ್ತೆ GPUL 6 ಅಂತ ಇದೆ. ಇದು ಹೊಸದಾಗಿ ನಾವು ಬಿಡುಗಡೆ ಮಾಡಿರುವಂತಹ ತಳಿ, ಕಳೆದ ವರ್ಷ ಬಿಡುಗಡೆ ನಮ್ಮ ಮಂಡ್ಯದಲ್ಲಿ ಬಿಡುಗಡೆ ಮಾಡಿರುವಂತಹ ತಳಿ ಇದು GPUL 6 ಅಂತ ಹೇಳಿ. ಸೊ ಇದು ನಮ್ಮ ದಕ್ಷಿಣ ಒಣವಲಯಕ್ಕೆ ಬಹಳಷ್ಟು ಸೂಕ್ತವಾಗಿರುವಂತಹ ತಳಿ ಇದೆ ಇದು. ಸೊ ಇದನ್ನು ಸಹ ನಾವು May-July ನಾವು ಬಿತ್ತನೆಯನ್ನು ಮಾಡಬಹುದು. ಮತ್ತೆ 90-90 ಅಥವಾ 85-90 ದಿನಕ್ಕೆ ಇದು ಕಟಾವಿಗೆ ಬರುವಂತ ತಳಿಗಳಾಗಿದ್ದಾವೆ. ಸೊ ಎಲ್ಲಾ ತಳಿಗಳು ಸಹ ಒಳ್ಳೆ ಇಳುವರಿ ಕೊಡುವಂತಹ ಸಾಮರ್ಥ್ಯಗಳನ್ನ ಹೊಂದಿದೆ ಇದು. ಸುಮಾರು 6-8 ಕ್ವಿಂಟಾಲ್ನಷ್ಟು ಪ್ರತಿ ಎಕರೆಗೆ ಧಾನ್ಯದ ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇದಲ್ಲದೆ ಮೇವಿಗೂ ಸಹ ಒಳ್ಳೆಯ ತಳಿಗಳಾಗಿದ್ದಾವೆ, ಇವು ಒಳ್ಳೆಯ ಇಳುವರಿಯನ್ನು ಪಡಬಹುದು ಮೇವಿಗೆ. ಮತ್ತೆ ಇತರೆ ನಮ್ಮ ಸಿರಿಧಾನ್ಯಗಳಂದ್ರೆ ಆರಕ ಇದೆ. ಸೊ ಆರಕದಲ್ಲೂ ಸಹ ನಾವು ಕಳೆದ 2 ನಾವು 2 ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಸೊ ಇದರಲ್ಲಿ RBK 155 ಅಂತ, ಇನ್ನೊಂದು GPUK 3 ಅಂತ ಹೇಳಿ. ಸೊ ಇವು 100-110 ದಿನಕ್ಕೆ ಕಟಾವಿಗೆ ಬರುವಂತಹ ತಳಿಗಳಾಗಿದ್ದಾವೆ. ಮತ್ತೆ ಇದು ಸಹ May-July ನಾವು ಬಿತ್ತನೆಯನ್ನ ಮಾಡಬಹುದು, ಅಂದ್ರೆ ಮುಂಗಾರಿಗೆ ಸೂಕ್ತವಾಗಿರುವಂತಹ ತಳಿಗಳಿದ್ದಾವೆ. ಮತ್ತೆ ಇವು ಪ್ರತಿ ಎಕರೆಗೆ 5-6 ಕ್ವಿಂಟಾಲ್ನಷ್ಟು ಇಳುವರಿ ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಮತ್ತೆ ಇದಲ್ಲದೆ ಬರಗುವಲ್ಲೂ ಸಹ ನಾವು 3 ತಳಿಗಳನ್ನು ನಾವು ಬಿಡುಗಡೆ ಮಾಡಿದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ. ಸೊ ಇದು GPUP 8 ಅಂತ ಹೇಳಿ, GPUP 21 ಮತ್ತೆ GPUP 28 ಅಂತ ಹೇಳಿ ಒಟ್ಟು 3 ತಳಿಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಇದು ಎಲ್ಲ ಅಲ್ಪಾವಧಿ ತಳಿಗಳಿದ್ದಾವೆ, ಅಂದ್ರೆ ಕೇವಲ 65-75 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಒಂದು ತಳಿಗಳಾಗಿದ್ದಾವೆ. ಸೊ ಇದನ್ನ June-July ಬಿತ್ತನೆ ಮಾಡಬಹುದು. ಮತ್ತೆ ಜನವರಿ ತಿಂಗಳಲ್ಲೂ ಸಹ ನೀರಾವರಿ ಪ್ರದೇಶ ಇತ್ತು ಅಂತಂದ್ರೆ ಸೌಕರ್ಯ ಇತ್ತು, ಅದನ್ನು ಸಹ GPUP 28 ಬಿತ್ತನೆಯನ್ನು ಮಾಡಬಹುದು ಜನವರಿ ತಿಂಗಳಲ್ಲೇ. ಸೊ ಇವು ಸಹ ಒಳ್ಳೆಯ ಇಳುವರಿ ಕೊಡುವಂತಹ ಸುಧಾರಿತ ತಳಿಗಳಾಗಿದ್ದಾವೆ. ಸುಮಾರು ಎಕರೆಗೆ ಇವು 8-9 ಕ್ವಿಂಟಾಲ್ನಷ್ಟು ಧಾನ್ಯದ ಇಳುವರಿಯನ್ನು ಕೊಡುವಂತಹ ಸಾಮರ್ಥ್ಯಗಳನ್ನು ಹೊಂದಿದ್ದಾವೆ. ಸೊ ಇದಲ್ಲದೆ ನಾವು ಊದಲಲ್ಲೂ ಸಹ ನಾವು ಕಳೆದ ವರ್ಷ ಒಂದು ಹೊಸ ತಳಿಯನ್ನ ಸುಧಾ ತಳಿಯನ್ನ ಬಿಡುಗಡೆ ಮಾಡಿದ್ದೇವೆ. ಅದು DHBM 93 ಅಂತ ಹೇಳಿ. ಸೊ ಇದು 90-95 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಮತ್ತೆ ಇದು ಸಹ 9-10 ಕ್ವಿಂಟಾಲ್ನಷ್ಟು ಇಳುವರಿ ಕೊಡುವಂತಹ ಸಾಮರ್ಥ್ಯಗಳು ಹೊಂದಿದ್ದಾವೆ. ಈ ಎಲ್ಲಾ ತಳಿಗಳಲ್ಲಿ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಇವಕ್ಕೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೋಬಹುದಾಗಿದೆ. ಇದನ್ನ ಮಿಶ್ರ ಬೆಳೆಯಾಗೂ ಬೆಳಬಹುದು ಅಥವಾ ಅಂತರ ಬೆಳೆಯಾಗೂ ಬೆಳಕೋಬಹುದು. ಎಲ್ಲಾ ಒಂದು ಏನು ಬೇಸಾಯ ಕ್ರಮಗಳಲ್ಲೂ ಸಹ ನಾವು ಇದನ್ನ ಅಳವಡಿಸ್ಕೋಬಹುದಾಗಿದೆ. ಇದಲ್ಲದೆ ಇವಕ್ಕೆ ಹೆಚ್ಚಿನ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಕ್ಯಾಲ್ಸಿಯಂ ಇರಬಹುದು ಅಥವಾ ಕಬ್ಬಿಣ ಇರಬಹುದು ಮತ್ತೆ ಮಿನರಲ್ಸ್ ಅಂತ ಏನ್ ಹೇಳಿದ್ರು ಖನಿಜಾಂಶಗಳು ಚೆನ್ನಾಗಿರುತ್ತೆ, ನಾರಿನಾಂಶ ಚೆನ್ನಾಗಿದೆ. ಸೊ ಬೇರೆ ಯಾವುದೇ ಒಂದು ಇತರ ಅಕ್ಕಿ ಅಥವಾ ನಾವು ಗೋಧಿಗೆ ಹೋಲಿಸಿಕೆ ಮಾಡಿದಾಗ ಈ ಒಂದು ಸಿರಿಧಾನ್ಯಗಳಲ್ಲಿ ನಮಗೆ ಕಂಡು ಬಂದಿತ್ತೇನಪ್ಪ ಅಂದ್ರೆ ಪ್ರೋಟೀನ್ ಅಂಶ ಸುಮಾರು 7-13% ಶೇಕಡ ಈ ಒಂದು ಧಾನ್ಯಗಳಲ್ಲಿ ಇರುತ್ತೆ ಪ್ರೋಟೀನ್ ಅಂಶ. ಮತ್ತೆ ಇದು ಫೈಬರ್ ಅಂದ್ರೆ ನಾರಿನಾಂಶ ಬಹಳಷ್ಟು ಇರುತ್ತೆ, ಅಂದ್ರೆ 2-14% ಇರುತ್ತೆ. ಅದೇ ನಾವು ಅಕ್ಕಿ ಮತ್ತೆ ನಾವು ಗೋಧಿಗೆ ಹೋಲಿಸಿದ್ರೆ ಕೇವಲ 1% ಮಾತ್ರ ನಾರಿನಾಂಶ ಇರುತ್ತೆ, ಇದರಲ್ಲಿ ಸುಮಾರು 14% ನಾರಿನಾಂಶ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಂದು ಪಚನ ಕ್ರಿಯೆಗೆ ಒಳ್ಳೆಯ ಒಂದು ಔಷಧಿಯುಕ್ತ ಸಿರಿಧಾನ್ಯಗಳಂತ ಹೇಳಬಹುದು ನಾವು. ಮತ್ತೆ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಬಂದಾಗ ಇದು ಸುಮಾರು 8-42% ಕ್ಯಾಲ್ಸಿಯಂ ಇದೆ ಈ ಒಂದು ತಳಿಗಳಲ್ಲಿ. ಸೊ ಹಾಗಾಗಿ ಇದು ಹೆಚ್ಚಿನ ಒಂದು ಏನು ರಾಗಿಯಲ್ಲಾಯ್ತು ಮತ್ತೆ ಈ ಒಂದು ಸಿರಿಧಾನ್ಯಗಳನ್ನು ನಾವು ಸೇವನೆಯನ್ನು ಮಾಡಿದ್ರೆ ಪದಾರ್ಥಗಳನ್ನ ಉಪಯೋಗ ಮಾಡದೇ ಆದ್ರೆ ಸೊ ಬಹಳಷ್ಟು ನಮಗೆ ಮೂಳೆಗಳು ಗಟ್ಟಿಯಾಗುವಂತ ಸಂಭವ ಜಾಸ್ತಿ ಇರುತ್ತೆ. ಅಂದ್ರೆ ಆರೋಗ್ಯ ಪೂರ್ಣವಾಗಿರುವಂತಹ ಈ ಒಂದು ಸಿರಿಧಾನ್ಯಗಳಿದೆ. ಮತ್ತೆ ಕಬ್ಬಿಣ ಅಂಶನೂ ಸಹ ಇವು ಬೇರೆ ಒಂದು ಅಕ್ಕಿ ಅಥವಾ ಗೋಧಿಗೆ ಹೋಲಿಕೆ ಮಾಡಿದಾಗ ಸುಮಾರು 2-20% ಕಬ್ಬಿಣ ಅಂಶನೂ ಸಹ ಬಹಳಷ್ಟು ಇದೆ. ಅಂದ್ರೆ ಈ ಎಲ್ಲಾ ಲವಣಾಂಶಗಳಿರಬಹುದು ಮತ್ತೆ ಮಿನರಲ್ಸ್ ಖನಿಜಾಂಶಗಳಿರಬಹುದು ವಿಟಮಿನ್ಸ್ ಇರಬಹುದು ಮತ್ತೆ ನಾರಿನಾಂಶ ಕ್ಯಾಲ್ಸಿಯಂ ಇರಬಹುದು ಇವೆಲ್ಲ ಬಹಳಷ್ಟು ಈಗ ಔಷಧಿಯುಕ್ತ ಗುಣಗಳು ಬಹಳಷ್ಟು ಇದೆ ಇವು. ಹಾಗಾಗಿ ನಮ್ಮ ಪೂರ್ವಿಕರು ಇದನ್ನ ಪ್ರತಿನಿತ್ಯ ಒಂದಲ್ಲ ಒಂದು ಈ ಸಿರಿಧಾನ್ಯಗಳನ್ನ ತಮ್ಮ ಆಹಾರ ಪದಾರ್ಥಗಳಲ್ಲಿ ಬಳಕೆಯನ್ನ ಮಾಡಿಕೊಂಡೇ ಬರ್ತಾ ಇದ್ರು. ಈ ಕಾಲಕ್ರಮೇಣ ಅವು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಈ ವರ್ಷ ತಮಗೆ ತಿಳಿದಿರೋ ಹಾಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಏನು ಈಗ ನಮ್ಮ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಘೋಷಣೆಯನ್ನು ಮಾಡಿದೆ. ಸೊ ಆ ಒಂದು ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅನ್ಕೊಳ್ತಾ ಇದ್ದಾರೆ ಮತ್ತೆ ಈಗ ಗ್ರಾಹಕರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸಬೇಕಾಗಿದೆ. ಹಾಗೆ ಇತ್ತೀಚಿನ ಪೀಳಿಗೆಗಳಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಯುವಕರು ಯುವತಿಯರು ಏನ್ ಮಾಡ್ತಾ ಇದಾರೆ, ಈ ಒಂದು ಫಾಸ್ಟ್ ಫುಡ್ ಅಂತ ಹೇಳಿ ಮತ್ತೆ ಜಂಕ್ ಫುಡ್ ಅನ್ನ ಬಹಳಷ್ಟು ಸೇವನೆ ಮಾಡೋದ್ರಿಂದ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಸೊ ನಾಗಲೇ ಹೇಳಿದಾಗ ಇವೆಲ್ಲ ಸಿರಿ, ಯಾಕೆಂದ್ರೆ ಇವು ಪೌಷ್ಟಿಕಾಂಶಗಳು ಬಹಳಷ್ಟು ಇರೋದ್ರಿಂದ ಇವು ಸಿರಿಧಾನ್ಯ ಅಂತ ಹೆಸರು ಪಡ್ಕೊಳ್ಳೋದ್ರಿಂದ ಇವನ್ನ ದಿನನಿತ್ಯ ನಾವು ಬೆಳಕೆಯನ್ನ ಮಾಡದೇ ಆದ್ರೆ ಇಂತಹ ಒಂದು ಏನು ಜಂಕ್ ಫುಡ್ ಬದಲು ಇಂತಹ ಒಂದು ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ದೀರ್ಘಕಾಲ ನಾವು ನಮ್ಮ ಆಯುಷ್ಯವನ್ನು ಸಹ ಕಾಪಾಡ್ಕೋಬಹುದು ಮತ್ತೆ ಆರೋಗ್ಯವಾಗಿರುವ ಸಹ ನಾವು ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗಿರುವಂತಹ ಈ ಒಂದು ಸಿರಿಧಾನ್ಯಗಳಾಗಿದ್ದಾವೆ. ಸಾಕಷ್ಟು ಸುಧಾರಿತ ತಳಿಗಳನ್ನ ತಾವು ಹೇಳಿದ್ರಿ. ಈ ತಳಿಗಳನ್ನ ಇಟ್ಕೊಂಡು ಮತ್ತೆ ನಮ್ಮ ದೇಶೀಯ ತಳಿಗಳನ್ನು ಕೂಡ ಇಟ್ಕೊಂಡು ಬೀಜೋತ್ಪಾದನೆಯನ್ನ ಸಿರಿಧಾನ್ಯಗಳಲ್ಲಿ ಹೇಗೆ ಮಾಡಬಹುದು? ಈಗ ನಾನು ಹಾಗೆ ಹೇಳಿದಾಗ ಹಲವಾರು ರೈತ ಬಾಂಧವರು ಈಗ ತಮ್ಮದೇ ಆದಂತಹ ಒಂದು ಸ್ವದೇಶಿ ತಳಿಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅದನ್ನು ಸಹ ನಾವು ಸಂಗ್ರಹಣೆಯನ್ನು ಮಾಡಿದ್ದೇವೆ. ಈಗ ಅದನ್ನ ತೆಗೆದುಕೊಂಡು ಬಂದು ನಮ್ಮ ವಿಜ್ಞಾನಿಗಳು ಅದರಿಂದ ನಾವು ಸುಧಾರಿತ ತಳಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಇರ್ತೇವೆ. ಅದರಿಂದ ನಾವು ಈಗ ಬೇರೆ ಬೇರೆ ನಮ್ಮ ಹೊಸ ತಳಿಗಳನ್ನು ನಾವು ಟೆಸ್ಟ್ ಮಾಡ್ತೇವೆ, ಅಂದ್ರೆ ಪರೀಕ್ಷೆಯನ್ನು ಮಾಡ್ತೇವೆ. ಸೊ ಎಲ್ಲಾ ಹಂಗಾಮಗಳನ್ನು ನಾವು ಬೆಳೆದು ಯಾವುದು ಈ ಒಂದು ತಳಿಗಳು ಸೂಕ್ತವಾಗಿದೆ ನಮ್ಮ ಒಂದು ಭಾಗಕ್ಕೆ ಅಂತ ಹೇಳಿ ನಾವು ಅದನ್ನ ಪರೀಕ್ಷೆಯನ್ನು ಮಾಡಿ ಸುಮಾರು 4-5 ವರ್ಷ ಅದನ್ನ ನಾವು ಸಂಶೋಧನೆಯನ್ನು ಮಾಡ್ತೇವೆ. ಸೊ ಮಾಡಿ ಅದನ್ನ ನಾವು ಸರಿಯಾದ ಸೂಕ್ತವಾಗಿರುವಂತಹ ತಳಿ ಅಂದ್ರೆ ಹೆಚ್ಚಿನ ಇಳುವರಿ ಕೊಡಬಹುದು, ಅಂದ್ರೆ ಧಾನ್ಯಕ್ಕೂ ಇರಬಹುದು ಮತ್ತೆ ಮೇವುಗುವೆ, ಸೊ ಎರಡಕ್ಕೂ ಸಹ ಉಪಯುಕ್ತವಾಗಿರುವಂತಹ ತಳಿಗಳನ್ನ ನಾವು ನೋಡಿ ಅದನ್ನ ಬಿಡುಗಡೆ ಮಾಡುತ್ತೇವೆ. ಇದಲ್ಲದೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಯಾವ ತಳಿ ಹೊಂದಿದೆ ಅದನ್ನು, ಯಾಕಂದ್ರೆ ನಮ್ಮ ದೇಶಿ ತಳಿಗಳಲ್ಲಿ ಈ ರೋಗ ನಿರೋಧಕ ಶಕ್ತಿಗಳು ಬಹಳಷ್ಟು ಇರುತ್ತೆ. ಅಂತಹ ಒಂದು ತಳಿಗಳನ್ನ ನಾವು ಸಂಶೋಧನೆಗೆ ಒಳಪಡಿಸಿಕೊಂಡು ನಮ್ಮ ಒಂದು ಏನು ತಳಿಗಳು ಬಹಳಷ್ಟು ತಳಿಗಳು ನಮ್ಮಲ್ಲಿ ಹೊರದೇಶಗಳನ್ನು ನಾವು ತರಿಸಿರ್ತೇವೆ. ಅಂದ್ರೆ ನಮ್ಮ ದೇಶ ಅಲ್ಲದೆ ಇತರೆ ದೇಶಗಳು ಸಹ ಈ ಒಂದು ತಳಿಗಳನ್ನ ಬೆಳೀತಾ ಇದಾವೆ ಬೆಳೆಗಳನ್ನ. ಸೊ ಅಂತಹ ದೇಶಗಳಲ್ಲಿ ಸುಧಾರಿತ ತಳಿಗಳು ಇರಬಹುದು, ಅದನ್ನು ಸಹ ತೆಗೆದುಕೊಂಡು ಬರ್ತೇವೆ. ನಮ್ಮ ದೇಶಿ ತಳಿಗಳೇನಿದೆ ಅವನ್ನೆಲ್ಲ ಒಟ್ಟಿಗೆ ನಾವು ಸೇರಿಸಿಕೊಂಡು ಅದನ್ನ ಒಳ್ಳೆಯ ಸುಧಾರಿತ ತಳಿಗಳನ್ನ ನಾವು ಬಿಡುಗಡೆ ಮಾಡಲಿಕ್ಕೆ ಸಂಶೋಧನೆ ಆಗ್ಲೇ ನಡೀತಾ ಇದೆ. ಸೊ ಇದರಿಂದ ಆಗ್ಲೇ ನಾನು ಹೇಳಿದೆ, ಕಳೆದ ವರ್ಷ ಸುಮಾರು 4-5 ಈ ಒಂದು ಸಿರಿಧಾನ್ಯಗಳ ಬೆಳೆಗಳನ್ನ ಬಿಡುಗಡೆಯನ್ನು ಸಹ ಮಾಡಿದ್ದೇವೆ. ಮತ್ತೆ ಇದಲ್ಲದೆ ನಾವು ಬೀಜೋತ್ಪಾದನೆಗೂ ಸಹ ರೈತರಿಗೆ ಕೊಡ್ತೇವೆ. ಈಗ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಂಡ್ಯದಿಂದ ಇರಬಹುದು, ಬೆಂಗಳೂರಿಂದ ಇರಬಹುದು, ನಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ ಮತ್ತೆ ನಮ್ಮ ಮಹಾವಿದ್ಯಾಲಯ ಏನಿದೆ ಕಾರ್ಯಕರೆ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿದೆ, ಇಲ್ಲೂ ಸಹ ನಾವು ಒಂದು ಎಟಿಕ್ ಅಂತ ಮಾಡಿದ್ದೇವೆ, ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಸೆಂಟರ್ ಅಂತ ಹೇಳಿ. ಸೊ ಅಲ್ಲೂ ಸಹ ನಾವು ಈ ಒಂದು ರೈತರಿಗೆ ಬೀಜವನ್ನ ಮಾರಾಟ ಮಾಡಲಿಕ್ಕೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮತ್ತೆ ಬೀಜೋತ್ಪಾದನೆ ಯಾರು ನಮ್ಮ ರೈತ ಬಾಂಧವರು ಮುಂದೆ ಬಂದ್ರು ಇಂತಹ ಸಿರಿಧಾನ್ಯಗಳಲ್ಲಿ ಅವರು ಬೀಜೋತ್ಪಾದನೆ ಮಾಡಿ ಹೆಚ್ಚಿನ ಒಂದು ಆದಾಯವನ್ನು ಗಳಿಸಬಹುದು ಅಂತಂದ್ರೆ ಅದಕ್ಕೂ ಪೂರಕವಾಗಿ ನಾವು ಬೀಜಗಳನ್ನು ಸಹ ನಾವು ಕೊಡ್ತೇವೆ. ಮತ್ತೆ ಬೀಜೋತ್ಪಾದನೆಯನ್ನು ಮಾಡಿಸಿ ಅವರಿಂದ ಮತ್ತೆ ನಾವೇ ನಮ್ಮ ವಿಶ್ವವಿದ್ಯಾಲಯ ಖರೀದಿ ಮಾಡ್ತೇವೆ, ಒಳ್ಳೆಯ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಂಡಿದ್ದೇವೆ. ಸರ್, ತಾವು ತಳಿ ತಜ್ಞರಾಗಿರೋದ್ರಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ ನನಗೆ. ಈ ಸುಧಾರಿತ ತಳಿಗಳನ್ನ ನಾವು ಮಾರ್ಪಾಡು ಮಾಡಿದಾಗ ಅದರ ಮೂಲ ಗುಣದ ಮೇಲೆ ಏನಾದರೂ ಪೆಟ್ಟು ಬೀಳುತ್ತಾ ಅಥವಾ ಅದರಲ್ಲಿರ್ತಕ್ಕಂತ ಪೌಷ್ಟಿಕಾಂಶದ ಮೇಲೆ ಏನಾದರೂ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಈ ತರದಾಗಂತ ಸಾಧ್ಯತೆ ಇರುತ್ತೆ, ಹೇಗೆ? ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಯಾಕೆಂದ್ರೆ ನಾವು ಮುಂಚೆ ನಾವೆಲ್ಲ ಏನಾಗ್ತಿತ್ತು, ಯಾವುದೇ ಒಂದು ಸುಧಾರಿತ ಬೆಳೆಗಳನ್ನ ನಾವು ಬಿಡುಗಡೆ ಮಾಡಬೇಕು ಅಂತಂದ್ರೆ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಹೆಚ್ಚಿನ ಇಳುವರಿ. ಇಳುವರಿ ಅಂದ್ರೆ ಈಗ ಹಿಂದೆ ಯಾವುದೋ ಬಿಡುಗಡೆ ಮಾಡಿರುವಂತ ತಳಿಗೆ ಹೋಲಿಸಿಕೆ ಮಾಡಿದಾಗ ನಾವು ಯಾವ್ದಾದ್ರು ಒಂದು ಹೊಸ ತಳಿಗಳನ್ನ ಬಿಡುಗಡೆ ಮಾಡಬೇಕು ಅಂತಂದ್ರೆ ಶೇಕಡ 10% ಅದು ಹೆಚ್ಚಿನ ಇಳುವರಿ ಕೊಡುವಂತ ಒಂದು ಸಾಮರ್ಥ್ಯ ಇದ್ರೆ ಮಾತ್ರ ನಾವು ಬಿಡುಗಡೆ ಮಾಡ್ತಾ ಅಂತ ಪರಿಸ್ಥಿತಿ ಅದು ಮಾಡ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ಈಗ ಅದು ನಮ್ಮ ಉದ್ದೇಶ ಬೇರೆ ತರನೂ ಇದೆ. ಇಳುವರಿ ಜೊತೆಯಲ್ಲಿ ತಾವಾಗ್ಲೇ ಹೇಳಿದಾಗ ಯಾವುದೇ ಒಂದು ಪೌಷ್ಟಿಕಾಂಶ ಒಂದನ್ನ ಹಾಳಾಗದೆ ಇದಾಗೆ ಅದನ್ನು ನೋಡಿಕೊಂಡ್ರೆ ನಮ್ಮ ದೇಸಿ ತಳಿಗಳಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಏನಿದೆ, ನಾಗಲೇ ಹೇಳಿದಾಗ ಅದು ಕ್ಯಾಲ್ಸಿಯಂ ಇರ್ಬೋದು, ಐರನ್ ಇರ್ಬೋದು, ಅಥವಾ ಖನಿಜ ವಸ್ತುಗಳಿರ್ಬೋದು, ನಾರಿನಂಶ ಇರ್ಬೋದು, ಅವನ್ನ ಚೆನ್ನಾಗಿ ಸಂಗ್ರಹಣೆ ಮಾಡಿಕೊಂಡು ಅಂದ್ರೆ ಅವನು ಯಾವ ರೀತಿಯಲ್ಲಿ ಅದು ಹಾಳಾಗ್ದೇ ಇರಾಗೆ ನಾವು ಅದನ್ನ ಹಲವಾರು ನಾವು ತಂತ್ರಜ್ಞಾನಗಳಿದೆ ಈಗ ಅದನ್ನ ಬಳಕೆಯನ್ನು ಮಾಡಿಕೊಂಡು ಅದನ್ನ ದೇಸಿ ತಳಿಗಳಿರುವಂತಹ ಏನು ಪೌಷ್ಟಿಕಾಂಶಗಳಿದೆ ಅದನ್ನ ಯಾವುದೇ ರೀತಿಯಲ್ಲಿ ಕಡಿಮೆ ಆಗದಾಗೆ ನೋಡಿಕೊಂಡು ಮತ್ತೆ ಇಳುವರಿ ಹೆಚ್ಚಾಗಿ ಬರೋ ತರ ನಾವು ಒಂದು ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಅದನ್ನ ಸಂರಕ್ಷಣೆಯನ್ನು ಮಾಡಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಕೃಷಿಕರು ಈ ಸಿರಿಧಾನ್ಯಗಳನ್ನ ಹೆಚ್ಚೆಚ್ಚು ಬೆಳೆದ್ರೆ ಯಾಕೆಂತಂದ್ರೆ ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ದೀವಿ, ಸರ್ಕಾರಗಳು ಕೂಡ ಮೂಡಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಹೆಚ್ಚು ಬೆಳೆದಂತಹ ಸಂದರ್ಭದಲ್ಲಿ ಅದು ವಾಣಿಜ್ಯಿಕವಾಗಿ ಹೇಗೆ ಅದನ್ನ ಬಳಕೆಯನ್ನು ಮಾಡಿಕೊಳ್ಬಹುದು ಮತ್ತೆ ಅದರಿಂದ ಆರ್ಥಿಕವಾಗಿ ಸದೃಢರಾಗಬಹುದಾ ಹೇಗೆ ಅಂತ. ತಮಗೆ ಗೊತ್ತಿರೋ ಹಾಗೆ ಈಗ ನಾವು ಈ ವರ್ಷ ಏನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಈಗಾಗಲೇ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ನಾವು ಗ್ರಾಹಕರಿಗೆ ಹೆಚ್ಚು ಅದನ್ನ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಅಂದ್ರೆ ಇದ್ರ ಮಾಡೋದ್ರಿಂದ ಉಪಯೋಗ ಎಷ್ಟು ಇದು ಚೆನ್ನಾಗಿದೆ ಮತ್ತೆ ಪೌಷ್ಟಿಕಾಂಶ ಇರೋದ್ರಿಂದ ಹೆಚ್ಚಾಗಿ ನಾವು ಗೋಧಿ ಅಕ್ಕಿನೇ ಬಳಸಿದಲ್ಲೇ ಈ ಒಂದು ಸಿರಿಧಾನ್ಯಗಳನ್ನ ಪ್ರತಿನಿತ್ಯ ನಮ್ಮ ಪದಾರ್ಥಗಳಲ್ಲಿ ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಬಹಳಷ್ಟು ನಮಗೆ ಈಗ ಮನವರಿಕೆಯನ್ನು ಮಾಡ್ಕೋಬೇಕಾಗಿದೆ. ಅದರಲ್ಲೂ ನಮ್ಮ ಯುವಕರು ಏನು ಈಗ ಯುವಜನೆ ಇದೆ ಅವರಿಗೆ ನಾವು ಮನವರಿಕೆಯನ್ನು ಮಾಡ್ಕೊಡ್ಬೇಕಾಗುತ್ತೆ. ನಾಗಲೇ ಹೇಳಿದಾಗೆ ಅವರು ಬರೀ ಜಂಕ್ ಫುಡ್ ಮತ್ತೆ ಫಾಸ್ಟ್ ಫುಡ್ ಅಂತ ಹೇಳ್ತಾ ಇದ್ದಾರೆ, ಇದು ಸೂಪರ್ ಫುಡ್, ಇದು ಅವು ಜಂಕ್ ಫುಡ್ ಆದ್ರೆ ಇದು ಸೂಪರ್ ಫುಡ್ ಇದೆ, ನಮ್ಮ ಹತ್ರ ಇದು ಮಿರಾಕಲ್ ಫುಡ್ ಅಂತಾನು ಹೇಳ್ತೀವಿ ನಾವು. ಹಾಗಾಗಿ ಇದನ್ನಾಗುತ್ತೆ, ಇದನ್ನ ಹೆಚ್ಚಿನ ಜಾಗೃತಿಯನ್ನು ತಾವಾಗಲೇ ಹೇಳಿದಾಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಜಾಗೃತಿಯನ್ನು ಮೂಡಿಸಿದಾಗ ಬೇಡಿಕೆನೂ ಜಾಸ್ತಿ ಆಗುತ್ತೆ, ಬೇಡಿಕೆ ಪೂರಕವಾಗಿ ನಾವು ಇದನ್ನ ಉತ್ಪಾದನೆಯನ್ನು ಮಾಡಿದಾಗ ರೈತರಿಗೂ ಸಹ ಒಳ್ಳೆಯ ಬೆಲೆಯನ್ನು ಸಿಗುತ್ತೆ ಮತ್ತೆ ಗ್ರಾಹಕರಿಗೂ ಒಳ್ಳೆಯ ಒಂದು ಪದಾರ್ಥ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷದಲ್ಲಿ ತಾವು ಕೂಡ ತಮ್ಮ ಕಾಲೇಜಿನ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಇದು ಬಹಳ ಮುಖ್ಯವಾಗಿ ಅಲ್ಲಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಜೊತೆಗೆ ನಮ್ಮ ಹಾಸನ ಜಿಲ್ಲೆಯ ಸಾಮಾನ್ಯ ಜನರಲ್ಲೂ ಕೂಡ ಒಂದಷ್ಟು ಜಾಗೃತಿಯನ್ನು ಮೂಡಿಸಬೇಕು, ಅವರಿಗೂ ಕೂಡ ಈ ಸಿರಿಧಾನ್ಯಗಳ ಪರಿಚಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ. ಏನೆಲ್ಲ ಕಾರ್ಯಕ್ರಮಗಳು ಇದ್ದಾವೆ, ಅದರ ಸದುಪಯೋಗವನ್ನು ನಮ್ಮ ಕೇಳುಗರು ಮತ್ತು ನಮ್ಮ ಸಾರ್ವಜನಿಕರು ಹೇಗೆ ಪಡೆದುಕೊಳ್ಳಬಹುದು? ಅಂತಾರಾಷ್ಟ್ರೀಯ ಈ ಒಂದು ಸಿರಿಧಾನ್ಯ ವರ್ಷ ಅಂಗವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆ ಹಾಸನದಿಂದ ಹಮ್ಮಿಕೊಂಡಿದ್ದೇವೆ ಈಗ. ಸೊ ಅದರಲ್ಲಿ ನಾವು ಎರಡು ಪ್ರಮುಖ ಕಾರ್ಯಕ್ರಮಗಳಿದ್ದೇವೆ, ಒಂದು ಆವರಣದಲ್ಲಿ ಆಯೋಜಿಸಲಾಗಿರುವಂತಹ ಕಾರ್ಯಕ್ರಮಗಳಿದೆ, ಮತ್ತೆ ನಮ್ಮ ಮಹಾವಿದ್ಯಾಲಯದ ಹೊರಗಡೆ ಸಹ ನಾವು ಗ್ರಾಹಕರಿಗೆ ಮತ್ತೆ ನಾಗರಿಕರಿಗೆ ಅವರ ತಿಳಿಯುವಳಿಕೆ ಪಡಿಸಲಿಕ್ಕೋಸ್ಕರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಇದರ ಆವರಣದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮಗಳಂತಂದ್ರೆ ವಿಶೇಷ ಉಪನ್ಯಾಸಗಳನ್ನ ಮಾಡಿಕೊಂಡಿದ್ದೇವೆ ನಾವು. ಪ್ರತಿ ಜನವರಿಯಿಂದ ಈ ವರ್ಷ ಡಿಸೆಂಬರ್ ವರೆಗೂ ಸಹ ನಾವು ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೇ ಮಾಡ್ತಾ ಇದ್ದೇವೆ ಇದರಲ್ಲಿ. ಸೊ ಅನೇಕ ನುರಿತ ಏನು ಆಹಾರ ತಜ್ಞರಿದ್ದಾರೆ ಈ ಒಂದು ಬೆಳೆಗಳಲ್ಲಿ, ಸಿರಿಧಾನ್ಯಗಳಲ್ಲಿ ಆಹಾರ ತಜ್ಞರಿದ್ದಾರೆ, ಅಂತವರನ್ನ ನಾವು ಕರೆಸಿ ನಮ್ಮ ಮಕ್ಕಳಿಗೆ ಉಪನ್ಯಾಸ ನೀಡ್ತಾ ಇದ್ದಾವೆ. ಸಮಾಜದಲ್ಲಿ ಕ್ಷೇತ್ರ ಪ್ರತ್ಯಕ್ಷನ ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಮಹಾವಿದ್ಯಾಲಯದಲ್ಲಿ ಸುಮಾರು 3-4 ಎಕರೆಯಷ್ಟು ಈ ಏನು 9 ಸಿರಿಧಾನ್ಯಗಳಿದ್ದಾವೆ. ಆದರೆ ನಮ್ಮ ವಿಶ್ವವಿದ್ಯಾಲಯ ಮತ್ತೆ ಧಾರವಾಡ ವಿಶ್ವವಿದ್ಯಾಲಯ ಇರಬಹುದು ಮತ್ತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವಂತಹ ಹೊಸ ತಳಿಗಳು ನಮ್ಮ ಒಂದು ಈ ಭಾಗಕ್ಕೆ, ಅಂದ್ರೆ ನಮ್ಮ ಒಂದು ಜೋನ್ 6 ಅಂತ ಹೇಳ್ತೀವಿ, ವಲಯ 6 ಅಂದ್ರೆ ದಕ್ಷಿಣ ಒಣವಲಯಕ್ಕೆ ಪೂರಕವಾಗಿರುವಂತಹ ತಳಿಗಳು ಯಾವಿದಾವೆ ಅದನ್ನೆಲ್ಲ ನಾವು ಪ್ರಾತ್ಯಕ್ಷಿತೆ ಮೂಲಕ ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ತಾ ಇದ್ದಾವೆ. ಸೊ ಇದನ್ನ ನಮ್ಮ ರೈತ ಬಂಧು ಕ್ಷೇತ್ರೋತ್ಸವವನ್ನು ಸಹ ನಾವು ತೋರಿಸಿಕೊಡ್ತಾ ಇದ್ದೇವೆ. ಸೊ ನಮ್ಮ ಒಂದು ಈ ಹಾಸನ ಜಿಲ್ಲೆಗೆ ಯಾವುದು ಸೂಕ್ತವಾಗಿದೆ ತಳಿ, ಅದು ಹಿಂಗಾರಿರ್ಬೋದು, ಮುಂಗಾರು ಮತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆಯುವಂತಹ ಸಿರಿಧಾನ್ಯಗಳು ಯಾವ್ದಿದೆ, ಮತ್ತೆ ಈ 9 ಬೆಳೆಗಳಲ್ಲಿ ಯಾವುದು ಬೆಳೆ ಪ್ರಮುಖವಾಗಿ ಚೆನ್ನಾಗಿ ಬರುತ್ತೆ, ಆ ಒಂದು ಬೆಳೆಗಳಲ್ಲಿ ಯಾವುದು ತಳಿಗಳು ಇದೆ, ಸುಧಾರಿತ ತಳಿಗಳಿದೆ, ಅದನ್ನ ನಾವು ಪರಿಚಯವನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನು ಸಹ ಈ ವರ್ಷ ಮಾಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಅಂತಿಮ ವರ್ಷದ ಏನು ನಮ್ಮ ಕೃಷಿ ವಿದ್ಯಾರ್ಥಿಗಳಿದ್ದಾರೆ, ಅದು ಕೃಷಿ ಇರ್ಬೋದು ಮತ್ತೆ ಆಹಾರ ತಂತ್ರಜ್ಞಾನ ಪದವಿನೂ ಇದೆ ಮತ್ತೆ ಜೈವಿಕ ತಂತ್ರಜ್ಞಾನ, 3 ಪದವಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ. ಇದರಿಂದ 3 ಜನ ಅಂತಿಮ ವರ್ಷದ ವಿದ್ಯಾರ್ಥಿಗಳು, ಈ ಎಲ್ಲಾ ಪದವಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾವು 3 ತಿಂಗಳು ನಾವು ನಮ್ಮ ಕೃಷಿ ಕಾರ್ಯಾನುಭವ ಶಿಬಿರ ಅಂತ ಮಾಡ್ತೇವೆ. ಸೊ ಈ ವರ್ಷ ನಾವು ಗಂಡಸಿ ಒಂದು ಹೋಬಳಿಯಲ್ಲಿ ನಾವು 6 ಹಳ್ಳಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ. ಪ್ರತಿ ಹಳ್ಳಿಯಲ್ಲೂ ನಾವು ಈ 9 ಸಿರಿಧಾನ್ಯಗಳೇನಿದೆ ಅಲ್ಲಿ ಸುಧಾರಿತ ತಳಿಗಳನ್ನು ನಾವು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಅಲ್ಲೂ ಸಹ ನಾವು ಕ್ಷೇತ್ರ ಪ್ರಯೋಗಗಳನ್ನು ಮಾಡಿ ಕ್ಷೇತ್ರೋತ್ಸವವನ್ನು ಸಹ ಮಾಡಲಿದ್ದೇವೆ. ಬೀಜಗಳ ಮಿನಿ ಕಟ್ಗಳನ್ನು ಸಹ ನಾವು ರೈತ ಬಾಂಧವರಿಗೆ ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಮಹಾವಿದ್ಯಾಲಯದಿಂದ ಹಮ್ಮಿಕೊಂಡಿದ್ದೇವೆ. ಈ ಸಿರಿಧಾನ್ಯಗಳ ಸುಧಾರಿತ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ದೂರವಾಣಿ ಸಂಖ್ಯೆಗಳನ್ನ ಹೇಳ್ತೇನೆ, 9444-83-0004-6. ಇನ್ನೊಮ್ಮೆ ಹೇಳಿ ಸರ್. 9444-83-0004-6. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಕೈ ಚಾಚಿ ವೀಕ್ಷಿಸಿ ಕಡಲ ತೀರದ ಭಾರ್ಗವ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇದೇ March 3 ಬಿಡುಗಡೆಯಾಗಲಿದೆ. ಕೇಳಿದರೆ ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅನುರಾಗದ ಅಲೆಗಳು ಚಿತ್ರದ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.